ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲೂ ಕೃಷಿತೋ ನಾಸ್ತಿ ದುರ್ಭಿಕ್ಷ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ನಮ್ಮ ಇಂದಿನ ಕಿಸಾನ್ ವಾಣಿಯಲ್ಲಿ ಕೃಷಿ ಪರಿಸರ ಬದುಕು ಕುರಿತ ಮಾಹಿತಿಯೊಂದಿಗೆ ಮನೋರಂಜನೆ ನೀಡುವ ಕಾರ್ಯಕ್ರಮ ಕೃಷಿ ಪುಂಜ. ಅನ್ನ ನೀಡೋರೆ ನನ್ನೋರು, ನೆರಳು ನೀಡೋರೆ ನನ್ನೋರು. ಕೃಷಿಕರಿಗಾಗಿ ಕಾರ್ಯಕ್ರಮ ಕೃಷಿ ಪುಂಜ. ಈ ಮಣ್ಣಿನಲ್ಲಿ ಚಿನ್ನ ಬೆಳೆಯುವ ಜನರೇ ನನ್ನ ದೈವ. ಈ ದೈವಕ್ಕಾಗಿ ಜೀವ ನೀಡುವ ಭಾಗ್ಯವೇ. ಪ್ರಸ್ತುತಿ ಡಾಕ್ಟರ್ ವಿಜಯ್ ಅಂಗಡಿ. ನನ್ನದು ಅನ್ನ ನೀಡೋರೆ ನನ್ನೋರು, ನೆರಳು ನೀಡೋರೆ ನನ್ನೋರು. ರೈತ ಬಾಂಧವರೇ, ಕೇಳುಗರೆ, ನಮ್ಮ ಕಸುಬಿನಲ್ಲಿ ದೃಢವಾದ ಮನಸ್ಸನ್ನ ಇಟ್ಕೊಂಡು ಸಾಕ್ತಾ ಇದ್ರೆ ಎಷ್ಟೋ ಜನಗಳು ಹೇಳೋದನ್ನ ನೀವು ಕೇಳಿದಿರಿ. ಸೋಲು ಅಷ್ಟು ಸುಲಭವಾಗಿ ಹತ್ತಿರ ಬರೋದಿಲ್ಲ, ಸದಾ ಗೆಲುವು ನಮ್ಮ ಜೊತೆಗಿರುತ್ತೆ. ಇದು ಬರೀ ಕೃಷಿಗೆ ಅನ್ವಯ ಆಗೋದಿಲ್ಲ, ಎಲ್ಲ ಕಸುಬುಗಳಲ್ಲೂ ಅಷ್ಟೇ. ಪ್ರತಿಯೊಂದು ಕಸುಬಿನಲ್ಲಿ ಕೆಲಸ ಮಾಡಿದಷ್ಟು ಬೆಳವಣಿಗೆ ಕೃಷಿಯಲ್ಲಿ ಇನ್ನೂ ಚೆನ್ನಾಗಿ ಕಾಣಸಿಗುತ್ತೆ. ಹಾಗೆ ಎಲ್ಲೆಲ್ಲಿ ಪರಿಸರ ಪ್ರಿಯ ತತ್ವಗಳು, ಕಡಿಮೆ ಖರ್ಚಿನ ಮಾರ್ಗಗಳು, ಅವಲಂಬನೆ ಆಗ್ದಲನೆ ಕೆಲಸಗಳನ್ನು ಮಾಡ್ಕಂತ ಹೋಗೋದು, ಪ್ರೀತಿಯಿಂದ ಕಾಯಕದಲ್ಲಿ ತೊಡಗೋದು, ದೃಢವಾದ ವಿಶ್ವಾಸವನ್ನು ಇಟ್ಕೊಂಡು ನಾನು ಈ ಕಸುಬಿನಲ್ಲಿ ಬೆಳೆದೇ ಬೆಳಿತೀನಿ, ಒಳ್ಳೆಯದಾದೇ ಆಗ್ತದೆ ಅನ್ನೋ ಒಂದು ದೃಷ್ಟಿಯಲ್ಲಿ ಕಾಯಕವನ್ನು ಮಾಡೋದು, ಇವೆಲ್ಲವೂ ನಿಮ್ಮ ಕಸುಬಿಗೆ ಮೆರುಗನ್ನು ಕೊಡ್ತವೆ. ಮಹಾತ್ಮರು ಇದನ್ನೇ ಹೇಳಿದ್ದು, ಕಾಯಕವೇ ಕೈಲಾಸ. ನೀವು ಕೆಲಸಗಳನ್ನು ನಿಷ್ಠೆಯಿಂದ, ಪ್ರೀತಿಯಿಂದ, ಗೌರವದಿಂದ ಮಾಡ್ತಾ ಹೋದರೆ ನಿಮ್ಮ ಕ್ಷೇತ್ರದಲ್ಲಿ ಬೆಳವಣಿಗೆ ಆದೇ ಆಗ್ತೀರಿ. ಏರುಪೇರುಗಳು ಇದ್ದಿದ್ದೆ ಕೆಲವೊಂದು ಸಾರಿ ಕೈಯಿಂದ ಕಳ್ಕೊಳ್ತೀವಿ, ಕೆಲವೊಂದು ಸಾರಿ ನಾವು ಅಂದುಕೊಂಡಿದ್ದಕ್ಕಿಂತ ಹೆಚ್ಚು ಗಳಿಸ್ತೀವಿ. ಆದರೆ ವರ್ಷ ವರ್ಷಕ್ಕೂ ನಮ್ಮ ಜೀವನ ಹಿತವಾಗಿ ಸಾಗಲಿಕ್ಕೆ ನಮ್ಮದೇ ಆದ ಹಿಡಿತ ಇಟ್ಕೊಂಡಿರಬೇಕು, ಹಾಗೆ ಬದ್ಧತೆಯನ್ನು ಬಿಡಬಾರದು. ಬಸವಣ್ಣವರು, ಮಹಾತ್ಮ ಗಾಂಧೀಜಿಯವರು, ಹಿರಿಯರು, ತತ್ವಜ್ಞಾನಿಗಳು ಅನೇಕ ಸಂಗತಿಗಳನ್ನು ಹೇಳ್ತಾ ಬಂದಿದ್ದಾರಲ್ವ? ಈ ಒಂದು ಹಿನ್ನೆಲೆಯಲ್ಲಿ ನಿಮ್ಮ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಕೃಷಿಯಲ್ಲಿ ಬೆಳೆದವರ ಮಾರ್ಗಗಳನ್ನು ನೆನಪಿಸ್ಕೊಳ್ತಾ, ನಿಮ್ಮ ಹಿರಿಯರ ವಿಶೇಷ ಗುಣಗಳನ್ನು ಅವಲೋಕನ ಮಾಡ್ತಾ, ನೀವು ಸಹ ಈ ನಿಟ್ಟಿನಲ್ಲಿ ಸಾಗ್ತಾ ಯುವಕರಿಗೂ ಮಾರ್ಗದರ್ಶನ ಮಾಡ್ತಾ ಹೋದರೆ ನಿಮ್ಮ ಮನೆತನಗಳು ಬಹುಕಾಲ ಮುಂದುವರಿತಾ ಇರ್ತವೆ. ಇಲ್ಲದೆ ಹೋದರೆ ನೋಡ್ತಾ ನೀವೇ ಆತಂಕಕ್ಕೆ ಒಳಗಾಗ್ತೀರಿ. ನಾನು ಮಾಡಿದ ತೋಟ, ನಾನು ಕಟ್ಟಿದ ಮನೆ ನನ್ನ ಮುಂದೆನೇ ಹಾಳಾಯ್ತಲ್ಲ ಅಂತ ಅಂದ್ಕೊಂಡು ಆತಂಕಕ್ಕೆ ಒಳಗಾಗಿ ಒತ್ತಡಗಳು ಶುರುವಾಗ್ತವೆ. ನಮ್ಮ ಮನೆಯ ಮಕ್ಕಳು ಎಲ್ಲೇ ಹೋದ್ರೂ ಕೊನೆಗೆ ಕೃಷಿಗೆ ಬರುವಂತೆ ಅವರಲ್ಲಿ ಸಲಹೆಗಳನ್ನು, ಮಾರ್ಗದರ್ಶನವನ್ನು ನೀಡ್ತಾ ಇರಬೇಕು. ಎಲ್ಲ ಉದ್ಯೋಗದಲ್ಲೂ ನಿವೃತ್ತಿ ಅನ್ನೋದು ಇದ್ದೇ ಇದೆ, ಆದರೆ ಕೃಷಿಯಲ್ಲಿ ಹಾಗಲ್ಲ. ನಾವು ಅಂತ್ಯ ಆಗುವ ತನಕ ಕೃಷಿಯಲ್ಲಿ ಕೆಲಸಗಳನ್ನು ಮಾಡ್ಬೋದು, ಕೃಷಿಯ ಕೆಲಸಗಾರರನ್ನು ನಿರ್ವಹಣೆ ಮಾಡ್ತಾ ಹೋಗ್ಬೋದು. ಇಲ್ಲಿ ಎಲ್ಲರಿಗೂ ಅವಕಾಶಗಳಿದ್ದಾವೆ, ಸಣ್ಣ ಮಕ್ಕಳಿಂದ ಹಿಡಿದು ಹಿರಿಯರ ತನಕ. ಇದೇ ವಿಶೇಷವಾದ ಕ್ಷೇತ್ರ. ಅಗ್ರಜ ಚಿತ್ರದಲ್ಲಿ ಪಾಂಚಜನ್ಯ ಅವರು ರಚನೆ ಮಾಡಿರುವ ಈ ಹಾಡನ್ನು SP ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದ್ದಾರೆ, ಆಲಿಸಿಕೊಳ್ಳಿ. ಒಂದೇ ಮಾನವ ಜನ್ಮ, ಒಂದೇ ಜೀವನ ಧರ್ಮ ಎನ್ನುವ ಅರಿವಾಗಿರೂ ಚೇತನವಾಹುದಿರು ಒಳ್ಳೆ ದಾರಿಗೆ ಸಾಗಿ ಒಳ್ಳೆ ಸಾಧನೆಗಾಗಿ ಎಂದಿಗೂ ದೃಢವಾಗಿರು ನೀ ತುಂಬಿದ ಕೊಡವಾಗಿರು ಗಾಂಧಿ ನೆಹರು ಬುದ್ಧ ಇತರ ಮಹನೀಯರ ಸಂಘರ್ಷ ಪರಮಾರ್ಥವದು ಪವಿತ್ರವದು ಮನುಜೀವಿಗೆ ಆದರ್ಶ ವಂದೇ ಮಾತರಂ ಜಯ ಹೇ ಜಯ ಹೇ ವಂದೇ ಮಾತರಂ ಜಯ ಹೇ ಜಯ ಹೇ ವಂದೇ ಮಾತರಂ ಜಯ ಹೇ ಜಯ ಹೇ ವಂದೇ ಮಾತರಂ ಜಯ ಹೇ ಜಯ ಹೇ ಲಂಚದ ಮೋಹ ನೆಮ್ಮದಿ ಹಾಳಿನ ಲಾಭಕ್ಕೆ ಆಸೆಗೆ ಆರು ಮೋಸಕ್ಕೆ ನೂರು ಪಾಪದ ಶೇಷವು ಅಂತ್ಯಕ್ಕೆ ಭಾರತ ರತ್ನ ಬಿರುದನು ನೀಡಿ ಸನ್ಮಾನಿಸರು ಸ್ವಾರ್ಥಕ್ಕೆ ದೇವರು ತರುವ ಒಂದವಕಾಶ ಬದಲಾಗಲು ನೀ ಮುಂದಕ್ಕೆ ಸಾಣೆಯ ಹಿಡಿದ ಖಡ್ಗಕ್ಕೆ ನೀತಿಯ ಪರಿವೆಯ ಇಲ್ಲ ನನ್ನದೇ ನಿಶ್ಚಯ ನನಗಿರಲು ಸಲಹೆಯು ಬೇಕಾಗಿಲ್ಲ ನೀ ನುಡಿಯುತ್ತಿರು ನಾ ನಡೆಯುವೆನು ಭವಿಷ್ಯತ್ತಿನ ಗುರಿ ಕಡೆಗೆ ವಂದೇ ಮಾತರಂ ಜಯ ಹೇ ಜಯ ಹೇ ವಂದೇ ಮಾತರಂ ಜಯ ಹೇ ಜಯ ಹೇ ಸಣದ ಬಾಳು ಚಂಡಾಲನಿಗೆ ನಿನಗ ದುರ್ದಶೆಯೇತಕ್ಕೆ ಮಾಡಿದ ಸ್ವತ್ತು ಹೆಗಲಿಗೆ ಹೊತ್ತು ಸಾಗಿಸಲಾಗದು ಮೇಲಕ್ಕೆ ಮಾನವನಾಗಿ ಹುಟ್ಟಿದ ಮೇಲೆ ಮಣಿಯಲೇಬೇಕು ಸತ್ಯಕ್ಕೆ ಹಣೆಯಲ್ಲಿ ಬರಹಕ್ಕೆ ಹೊಣೆಯಾರು ಹಸಿವಿಗೆ ಆಸರೆ ಯಾರು ದಿನ ದಿನ ಬಾಳುತ್ತ ಮಡಿವವರ ನೋಡುತ್ತ ಆಡುವವರ್ಯಾರು ಅವರವರ ವಿಧಿ ಅವರವರ ಬದಿ ಭವಿಷ್ಯತ್ತಿನ ತುದಿವರೆಗೆ ವಂದೇ ಮಾತರಂ ಜಯ ಹೇ ಜಯ ಹೇ ವಂದೇ ಮಾತರಂ ಜಯ ಹೇ ಜಯ ಹೇ ಒಂದೇ ಮಾನವ ಜನ್ಮ ಒಂದೇ ಜೀವನ ಧರ್ಮ ಎನ್ನುವ ಅರಿವಾಗಿರು ನೀ ಚೇತನವಾಹುದಿರು ಒಳ್ಳೆ ದಾರಿಗೆ ಸಾಗಿ ಒಳ್ಳೆ ಸಾಧನೆಗಾಗಿ ಎಂದಿಗೂ ದೃಢವಾಗಿರು ನೀ ತುಂಬಿದ ಕೊಡವಾಗಿರು ನಮ್ಮ ಬಗ್ಗೆ ನಾವು ಹೇಗೆ ಪ್ರೀತಿ ಅಭಿಮಾನವನ್ನ ಇಟ್ಕೊಂಡಿರ್ತೀವೋ ಬೇರೆಯವರು ನಮ್ಮ ಗುಣಗಳ ಬಗ್ಗೆ ಗೌರವದಿಂದ ಕಾಣಬೇಕಂತ ಅನ್ಕೊಂಡು ಇಷ್ಟಪಡ್ತೀವೋ ಹಾಗೆ ಬೇರೆಯವರನ್ನು ನಾವು ಗೌರವದಿಂದ ಪ್ರೀತಿಯಿಂದ ಕಂಡ್ರೆ ಅದರಿಂದ ಸಿಗುವ ಪ್ರತಿಕ್ರಿಯೆಗಳೇ ಬೇರೆ. ನನ್ನನ್ನು ಸೇರಿಕೊಂಡು ಇತರರು ಸೇರಿ ಒಗ್ಗಟ್ಟಾಗಿ ಕೆಲಸಗಳನ್ನು ಮಾಡ್ತಾ ಇದ್ರೆ ಎಷ್ಟು ಚೆನ್ನಾಗಿರುತ್ತಂತ ಯೋಚನೆ ಮಾಡಿ. ಆ ನಿಟ್ಟಿನಲ್ಲಿ ಕೆಲಸಗಳನ್ನು ಮಾಡಿಕೊಳ್ಳಿ, ಆಗ ಗೊತ್ತಾಗುತ್ತೆ ಒಗ್ಗಟ್ಟಿನಲ್ಲಿ ಎಷ್ಟು ಶಕ್ತಿ ಇದೆ ಅಂತ. ಅದರಲ್ಲೂ ಕೃಷಿಗೆ ಒಬ್ಬರಲ್ಲ ನಾಲ್ಕಾರು ಜನ ಸೇರಿಕೊಂಡ್ರೆ ಎಷ್ಟು ಒಳ್ಳೆ ಕೆಲಸಗಳು ಆಗ್ತಾ ಇರ್ತಾವಲ್ವ. ಹಿರಿಯರ ಅನುಭವಗಳು, ನೀತಿಗಳು, ಬುದ್ಧಿವಾದಗಳು, ಬುದ್ಧಿಮಾತುಗಳು ಇವೆಲ್ಲವೂ ನಮ್ಮ ಕೃಷಿಗೆ ಪೂರಕವಾಗಿ ನೆರವಿಗೆ ಬರ್ತವೆ. ಆಗಿ ಹೋಗಿದ ಸಂಗತಿಗಳ ಬಗ್ಗೆ ಯೋಚನೆ ಮಾಡೋದಕ್ಕಿಂತ, ನಾಳೆ ಇನ್ನೇನೋ ಆಗುತ್ತನ್ನೋ ಒಂದು ಆತಂಕದಿಂದ ಜೀವನ ಮಾಡೋದಕ್ಕಿಂತ

ಎಲ್ಲ ವರ್ಗದವರು ಬೇಕು, ಎಲ್ಲ ಸ್ತರದವರು ಬೇಕು. ವಿಭಿನ್ನ ವರ್ಗದ ಜನಗಳು ಈ ಭೂಮಿ ತಾಯಿಯ ಕೆಲಸದಲ್ಲಿ ಭಾಗಿಗಳಾದ್ರೆ ಆಗ ನೋಡಿ ಹಸನಾದ ಬದುಕಿಗೆ ಹಂದರವೇ ನಿರ್ಮಾಣ ಆಗುತ್ತೆ. ಕಪ್ಪನೆಯ ಮೋಡಗಳು ಎಷ್ಟು ಚಂದವಾದ ಮಳೆಯನ್ನ ಸುರಿಸ್ತವಲ್ವ, ಆದರೆ ಆ ಮೋಡದ ಮಳೆಯಿಂದ ಹಸರಾದ ಪೈರು ನಳನಳಿಸಿ ಬೆಳೆದು ನಮ್ಮ ಹಸನಾದ ಬದುಕಿಗೆ ನೆರವಾಗೋದನ್ನ ನಾವು ಮರಿಬಾರದು. ಮೋಡ ಕಪ್ಪಾದ್ರೂ ಪೈರು ಹಸಿರು, ಬದುಕು ಹಸನು. ಈ ನಿಸರ್ಗದ ಸಂಪನ್ಮೂಲಗಳು ಎಂಥ ಅದ್ಭುತವಾದ ಶಕ್ತಿಯನ್ನ ಹೊಂದಿದವನ್ನೋದನ್ನ ನೀವು ತಿಳ್ಕೊಂಡಿದ್ದೀರಿ. ನಾವು ಎಷ್ಟು ಬಳಸಿದ್ರೂ ಅಷ್ಟು ಸುಲಭವಾಗಿ ಖಾಲಿ ಆಗೋದಿಲ್ಲ, ಹಾಗೆ ಇವೆಲ್ಲವೂ ಅಮೂಲ್ಯವಾದವೆ. ಕೆಳಗರೆ ಈಗ ಗಾಳಿ ಮಾತು ಚಿತ್ರದಲ್ಲಿ ಚಿ ಉದಯ್ ಶಂಕರ್ ಅವರು ರಚಿಸಿರುವ, ಎಸ್ ಬಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಈ ಗೀತೆ ನಿಮಗಾಗಿ. ನಾನೇನು ನೀನೇನು ಅವನೇನು ಒಂದೇ ಎಲ್ಲರೂ, ನಾನೇನು ನೀನೇನು ಅವನೇನು ಒಂದೇ ಎಲ್ಲರೂ, ಬಡ ಜನರು ಪಲ್ಲಿದರು ನಮ್ಮವರೇ ಎಲ್ಲ ನಮ್ಮವರೇ, ನಾನೇನು ನೀನೇನು ಅವನೇನು ಒಂದೇ ಎಲ್ಲರೂ. ಮೋಡಗಳು ಕರಗುತ್ತ ನೀರಾಗಿ ಮಳೆಯನು ನೆಲದಲ್ಲಿ ಹರಿಸುತ್ತಿರೆ, ನೆಲವೆಲ್ಲ ನಗು ನಗುತ್ತ ಹಚ್ಚನೆ ಹಸಿರಾಗಿ ಬೆಳೆಯನು ಜನರಿಗೆ ಕೊಡುತ್ತಲಿರೆ. ಸಂತೋಷದಿ ನೀ ಬಾಳದೆ, ಸಂತೋಷದಿ ನೀ ಬಾಳದೆ, ಏಕೆ ಹೊಡೆದಾಡಿ ಕಾದಾಡುವೆ. ಜನರು ಪಲ್ಲಿದರು ನಮ್ಮವರೇ ಎಲ್ಲ ನಮ್ಮವರೇ, ನಾನೇನು ನೀನೇನು ಅವನೇನು ಒಂದ ಎಲ್ಲರು. ರೈತ ಬಂಧುವರೇ, ಜೀವನದಲ್ಲಿ ನಾವು ಅಂದುಕೊಂಡಂತೆ ಕೆಲವೊಂದ್ಸಾರಿ ಒಳ್ಳೆಯದು ಆಗಲಿಕ್ಕಿಲ್ಲ, ಕೆಟ್ಟದ್ದು ಅಷ್ಟೇ. ಪರರು ನಿಮ್ಮ ಬಗ್ಗೆ ಏನೆಲ್ಲ ಕೆಟ್ಟ ಆಲೋಚನೆಗಳನ್ನಿಟ್ಕೊಂಡು ನಿರೀಕ್ಷೆಯಲ್ಲಿರ್ತಾರೆ, ಅದು ಸಹ ನೆರವೇರೋದಿಲ್ಲ. ಕೆಲವೊಂದ್ಸಾರಿ ನಾವು ಅಂದ್ಕೊಂಡದಕ್ಕಿಂತ ಒಳ್ಳೆ ಕೆಲಸಗಳಾಗ್ತವೆ, ನಿಮಗೆ ಆಗದವರು ಅಂದುಕೊಂಡದಕ್ಕಿಂತ ಅಷ್ಟೊಂದು ಕೆಡುಕು ಆಗಲಿಕ್ಕಿಲ್ಲ. ಆದರೂ ಜನ ಸಂತೋಷಕರವಾಗಿ ಮಾತಾಡುತ್ತಿದೆ. ನೋಡಿ, ನಾವು ಕಾಯ್ತಾ ಇದ್ವಲ್ಲ, ನಾವು ಹೇಳ್ತಾ ಇದ್ವಲ್ಲ ಕೆಟ್ಟದ್ದಾಗ್ತೈತೆ ಅಂತ ಅಂದ್ಕೊಂಡು, ಈಗ ಏನು ಹೇಳ್ತೀರಿ ಅಂತ ಅಂದ್ಕೊಂಡು ಮಾತಾಡೋದಿದೆ. ಎಲ್ಲರ ಜೀವನದಲ್ಲಿನ ಒಳಿತು ಕೆಡುಕುಗಳು ಬಂದೇ ಬರ್ತವೆ, ಆದರೆ ಕೆಟ್ಟವರಿಗೆ ಹೆಚ್ಚು ಕೆಡುಕುಗಳು, ಒಳ್ಳೆಯವರಿಗೆ ಕಡಿಮೆ ಕೆಡುಕುಗಳು. ಒಳ್ಳೆಯವರಿಗೆ ಕಡಿಮೆ ಕೆಡುಕುಗಳು ಯಾಕೆ ಬರ್ತವೆ ಅಂತಂದರೆ, ನೀವು ಇನ್ನಷ್ಟು ಒಳ್ಳೆಯವರಾಗಬೇಕು ಅಂತ. ನಾವು ದಿನನಿತ್ಯ ಮುಖ ತೊಳ್ಕೊಳ್ತೀವಿ, ಸ್ನಾನ ಮಾಡ್ತೀವಿ, ಹಾಗೆ ಹಲ್ಲು ಉಜ್ಜುತ್ತೀವಿ, ಮತ್ತೆ ಮರುದಿನ ಅದನ್ನೇ ಮಾಡ್ತೀವಲ್ವ. ಕೆಲವೊಂದ್ಸಾರಿ ಹೆಚ್ಚಿಗೆ ಕೆಲಸ ಮಾಡಿದಾಗ ಮೈಯಿ ಹಣ್ಣಾಗ್ತದೆ, ಬೆವರು ಸಾಕಷ್ಟು ಅಂಟಿಕೊಳ್ಳುತ್ತೆ, ಎಷ್ಟು ನೀರು ಹಾಕ್ಕೊಂಡ್ರೂ ಇನ್ನಷ್ಟು ಹಾಕ್ಕೊಳ್ಬೇಕನ್ನೋ ಒಂದು ಅಪೇಕ್ಷೆ ಆಗ್ತದೆ. ಹಾಗೆ ನಾವು ಹೆಚ್ಚು ಕೆಲಸ ಮಾಡದೇ ಇದ್ದರೆ ಬಟ್ಟೆಗಳು ಅಷ್ಟು ಗಲೀಜಾಗೋದಿಲ್ಲ. ಕೆಲಸಗಳನ್ನು ಹೆಚ್ಚು ಮಾಡಿದ್ರೆ ನೀವು ಒಂದೇ ದಿನದಲ್ಲಿ ಅವನ್ನು ಹೊಗಲಿಕ್ಕೆ ಹಾಕಬೇಕು. ಯಾರು ಹೆಚ್ಚು ಕೆಲಸ ಮಾಡ್ತಾರೋ ಅವರಿಗೆ ದಣಿವೂ ಹೆಚ್ಚು, ಹಾಗೆ ಒಂದು ರೀತಿಯಲ್ಲಿ ಸಮಸ್ಯೆಗಳು ಅಧಿಕ. ಹಾಗಂದ ಮಾತ್ರಕ್ಕೆ ನಾವು ಸುಮ್ಮನೆ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಸುಮ್ಮನೆ ಕೂತ್ಕೊಂಡ್ರೂ ಮೈ ದಣುವಾಗ್ತದೆ, ಹಾಗೆ ಬಟ್ಟೆಗಳು ಗಲೀಜಾಗ್ತವೆ, ಸ್ನಾನನೂ ಮಾಡಬೇಕು ಅಲ್ವಾ. ಆದರೆ ಆ ಜೀವನ ಎಂಥದು, ಸುಮ್ಮನೆ ಕಾಲಹರಣ ಮಾಡ್ಕೊಂತ ಹೋದರೆ ಜೀವನ ಪ್ರಯೋಜನ ಇಲ್ಲ. ಇವತ್ತಿಗೂ ವಯಸ್ಸಾದ್ರೂ ಎಷ್ಟೋ ಜನ ತುಂಬಾ ಪ್ರೀತಿಯಿಂದ ಗೌರವದಿಂದ ಆಸೆಯಿಂದ ಶ್ರಮದ ಕೆಲಸಗಳನ್ನು ಮಾಡ್ತಾ ಇದ್ದೀರಿ, ಕೃಷಿಯಲ್ಲಿ ನಿರತರಾಗಿದ್ದೀರಿ. ಇದು ನಿಮ್ಮ ಆರೋಗ್ಯಕ್ಕೂ ಅಭಿವೃದ್ಧಿಗೂ ಅನುಕೂಲಕರ ಅಲ್ವಾ? ಯಾರೋ ಏನೋ ಮಾತಾಡ್ತಾರೆ ಅಂತ ಅನ್ಕೊಂಡು ಎಷ್ಟೋ ಜನ ಜೀವನ ಮಾಡೋದಿಲ್ಲ. ಆದರೆ ಸಮಾಜದಲ್ಲಿ ಜನ ಸೈ ಅನ್ಬೇಕು, ನಾವು ಒಳ್ಳೆಯವರಂತ ಅನಿಸ್ಕೊಳ್ಬೇಕು ಅನ್ಕೊಂಡೆ ಎಷ್ಟೋ ಜನ ಶ್ರಮ ಪಡ್ತಾರೆ, ಒಳ್ಳೆ ಕೆಲಸಗಳನ್ನು ಮಾಡೋದಿದೆ. ಕೃಷಿಯಲ್ಲಂತೂ ನೀವು ಎಷ್ಟು ಒಳ್ಳೆ ಕೆಲಸ ಮಾಡ್ತಿರೋ ಅಷ್ಟೊಂದು ಒಳ್ಳೆಯದು. ಭೂಮಿಗೆ ಎಷ್ಟು ನೀವು ಸೇವೆ ಸಲ್ಲಿಸ್ತಿರೋ ಅಷ್ಟೊಂದು ಅಭಿವೃದ್ಧಿಗೆ ದಾರಿ ಸಿಗ್ತದೆ. ಸಮಸ್ಯೆಗಳು ಬರ್ತವೆ, ಆದರೆ ಅವುಗಳನ್ನು ನಿಭಾಯಿಸ್ತಾ ಹೋಗಬೇಕು. ಮುಂದೆ ಒಳ್ಳೇದಾಗ್ತದೆ ಅಂತ ಅನ್ಕಂಡೆ ಕೆಲಸಗಳನ್ನ ಮಾಡ್ತಾ ಸಾಕಬೇಕು. ರೈತ ಇರದ ನಾಡೇ ಇಲ್ಲ, ರೈತ ಬೆಳೆದ ಬೆಳೆ ತಿನ್ನದವರೇ ಇಲ್ಲ. ಇದುವರೆಗೆ ಕೃಷಿ ಪುಂಜ ಕಾರ್ಯಕ್ರಮ ಮೂಡಿ ಬಂತು. ಎಂದು ಸ್ವಾರ್ಥಿ ಅಲ್ಲ ತನಗೆ ಮಾತ್ರ ಎಂದವನು ಬೆಳೆಯುವುದಿಲ್ಲ. ಪ್ರಸ್ತುತಪಡಿಸಿದವರು ಡಾಕ್ಟರ್ ವಿಜಯ್ ಅಂಗಡಿ. ಈ ಭಾರತ ದಿವಸ ಲೋಕದ ಸ್ನೇಹಿತ ಅನ್ನ ನೀಡೋರೆ ನನ್ನೋರು, ನೆರಳು ನೀಡೋರೆ ನನ್ನೋರು. ಇಲ್ಲಿಗೆ ನಮ್ಮ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ ಮುಗಿಯಿತು. ನಾಳಿನ ಕಿಸಾನ್ ವಾಣಿಯಲ್ಲಿ 5:30 ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ ಪ್ರಸಾರವಾಗುವುದು. ಕೊಡಗು ಜಿಲ್ಲೆಗೆ ಸೂಕ್ತವಾದ ಕಾಳು ಮೆಣಸು ತಳಿಗಳು, ಈ ಕುರಿತು ಮಾತನಾಡುತ್ತಾರೆ ಅಪ್ಪಂಗಳದ ಭಾರತೀಯ ಸಂಬಾರ ಬೆಳೆಗಳ ಸಂಶೋಧನಾ ಸಂಸ್ಥೆ ಪ್ರಾದೇಶಿಕ ಕಚೇರಿಯ ಮುಖ್ಯಸ್ಥರಾದ ಡಾ ಎಸ್ ಜೆ ಅಂಕೇಗೌಡ ಅವರು. ಈ ಕಾರ್ಯಕ್ರಮ 5:30. ನಾಳಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ ಪ್ರಸಾರವಾಯಿತು. ಶ್ರೋತೃಗಳೇ, ನಿಮ್ಮ ನೆಚ್ಚಿನ ಮಡಿಕೇರಿ ಆಕಾಶವಾಣಿ ಕೇಂದ್ರದಿಂದ ಪ್ರತಿ ಭಾನುವಾರದ ಯುವವಾಣಿ ಕಾರ್ಯಕ್ರಮದಲ್ಲಿ ಮಾರ್ಗದರ್ಶಿ. ಯುವ ಜನತೆಗೆ ಶಿಕ್ಷಣ, ಉದ್ಯೋಗ, ಕೌಶಲ್ಯ ಅಭಿವೃದ್ಧಿ ಹಾಗೂ ವ್ಯಕ್ತಿತ್ವ ವಿಕಸನ ಕುರಿತ ಸರಣಿ ಕಾರ್ಯಕ್ರಮವನ್ನು ಪರಿಣತರು ನಡೆಸಿಕೊಡಲಿದ್ದಾರೆ. ಕೇಳಿ ಪ್ರತಿ ಭಾನುವಾರ ಸಂಜೆ 5:00 ಮಾರ್ಗದರ್ಶಿ. ಆಕಾಶವಾಣಿ ಮಡಿಕೇರಿ. ಸುದ್ದಿ ಜೊಂಪೆ ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್. ಎಲ್ಇಡಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಅಲ್ಮಿರಾ, ಕಾಟ್, ಸೋಫಾ, ಬೆಡ್ ಎಲ್ಲವೂ ರಿಯಾಯಿತಿ ದರದಲ್ಲಿ. ಎಲ್ಲಾ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827230018. ಪುದಿಯ ನೆರವನ ಸ್ವಾತಿ ರಿಷಿತ್. ಜೊಂಪೆನ ವಿವರ. ಕೊಡಗು ಜಿಲ್ಲೆಯಲ್ಲಿ ನಿನ್ನೆ ರಾತ್ರಿ 10:00 ಇದೇ ಸೋಮವಾರ ಹೊತ್ತಾರೆ 5:00 ಮುಟ್ಟ ವೀಕೆಂಡ್ ಕರ್ಫ್ಯೂ ಜಾರಿ ಮಾಡಿದ್ದು, ಇಂದು ಮತ್ತೆ ನಾಳೆ ಅಗತ್ಯ ಇರುವುದಕ್ಕೆ ಮಾತ್ರ ಓಡಾಟ ಮಾಡಿಕೆ ಅವಕಾಶ ಇದ್ದು, ಅಗತ್ಯ ವಸ್ತುಗಳನ್ನ ತಗೊಳಿಕ್ಕೆ ಅವಕಾಶ ಇದ್ದದೆ. ಆಸ್ಪತ್ರೆ ಹಂಗೆ ಬೇರೆ ಸೌಲಭ್ಯಗಳಿಗೆ ಮನೆಯಿಂದ ಬರೋವು, ಯಾವ್ದಾರೊಂದು ಗುರುತಿನ ಚೀಟಿ ಹಂಗೆ ಅಗತ್ಯ ದಾಖಲಾತಿಗಳನ್ನ ಒಟ್ಟಿಗೆ ಇಟ್ಕೊಂಡಿರೋ ಕೂತ ಜಿಲ್ಲಾಧಿಕಾರಿಯವರು ಮಾಹಿತಿ ಕೊಟ್ಟಳು. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿ ರೈತರ ಆದಾಯ ಹೆಚ್ಚಿಸಿಕೆ ಜಿಲ್ಲೆನ ಎಲ್ಲ ರೈತರ ಕುಟುಂಬಗಳಿಗೆ ಪ್ರತಿ ವರ್ಷ 6,000 ರೂಪಾಯಿ ರೈತರ ಬ್ಯಾಂಕ್ ಅಕೌಂಟ್ಗೆ ಹಾಕುತ್ತಿದ್ದು, ಈ ಸಂಬಂಧ ಈ ಯೋಜನೆ ಪಡ್ಕಂತಿರುವ ಪ್ರತಿ ಫಲಾನುಭವಿಗ ಮುಂದಿನ 3 ತಿಂಗಳಕ್ಕೆ ಈ ಹಣ ಪಡೆಯಕ್ಕೆ 31 ಮಾರ್ಚ್ 2022 ಇಕೆವೈಸಿ ಕಡ್ಡಾಯಾಗಿ ಮಾಡಿಸೋಕ್ಕೂ. ಹೆಚ್ಚಿನ ಮಾಹಿತಿ ಬೇಕಾದರೆ ಹತ್ತಿರದ ರೈತ ಸಂಪರ್ಕ ಕೇಂದ್ರಗಳನ್ನ ಸಂಪರ್ಕಿಸಿ ಮಾಹಿತಿ ಪಡ್ಕೊಳಕ್ಕೆ. ನಗರಸಭೆ ಕೌನ್ಸಿಲ್ನ ಸಾಮಾನ್ಯ ಸಭೆ ನಗರಸಭೆ ಅಧ್ಯಕ್ಷರಾದ ಅನಿತಾ ಪೂವಯ್ಯ ಅವರ ಅಧ್ಯಕ್ಷತೆಯಲ್ಲಿ ಇದೇ ತಿಂಗಳ ತಾರೀಕು 11 ಹೊತ್ತಾರೆ 11 ಗಂಟೆಗೆ ನಡೆದಂತ ನಗರಸಭೆ ಪೌರಾಯುಕ್ತರು ಪ್ರಕಟಣೆಯಲ್ಲಿ ತಿಳಿಸಿದಳು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ನೆಹರು ಯುವ ಕೇಂದ್ರ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಿಂಗೆ ಬ್ಯಾರೆ ಬ್ಯಾರೆ ಸಂಘ ಸಂಸ್ಥೆಗಳ ಕೂಡುಕೂಟಲಿ ಇದೇ ತಿಂಗಳ ತಾರೀಕು 12 ಮಧ್ಯಾಹ್ನ 1:30 ಮಡಿಕೇರಿ ಪೇಟೆನ ಎಫ್ಎಂಕೆಎಂಸಿ ಕಾಲೇಜು ಸಭಾಬಾಡಿಯಲ್ಲಿ ಜಿಲ್ಲಾ ಮಟ್ಟದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆದಿದೆ. 60 ವರ್ಷ ಮೇಲ್ಪಟ್ಟ ಮಾಜಿ ಸೈನಿಕರು ಮತ್ತು ಅವರ ಕುಟುಂಬದವಕ್ಕೆ ಮಧುಮೇಹ, ರಕ್ತದೊತ್ತಡ, ಹೃದಯ ರಕ್ತನಾಳದ ಸಮಸ್ಯೆಗಳಿದ್ದರೆ ಇದೇ ತಿಂಗಳ ತಾರೀಕು 10 ಮೇಲೆ ಹೊತ್ತಾರೆ 10 11:30 ಇಸಿಎಚ್ಎಸ್ಗೆ ಹೋಗಿ ಪರೀಕ್ಷೆ ಮಾಡಿಸಿಕೊಳ್ಳುವಂಗೆ, ಹಂಗೆ ಬೂಸ್ಟರ್ಸ್ ವ್ಯಾಕ್ಸಿನೇಷನ್ ಹೆಸರು ನೋಂದಣಿ ಮಾಡಿಕೊಳ್ಳುವಂಗೆ ಪ್ರಕಟಣೆಯಲ್ಲಿ ತಿಳಿಸಿದಳು. ಮೂಡುಬಿದ್ರೆಯಲ್ಲಿ ನಡೆಯುತ್ತಿರುವ 81ನೇ ಅಖಿಲ ಭಾರತ ಅಂತರ ವಿಶ್ವವಿದ್ಯಾನಿಲಯ ಅಥ್ಲೆಟಿಕ್ ಕ್ರೀಡಾಕೂಟದಲ್ಲಿ ಮಂಗಳೂರು ವಿಶ್ವವಿದ್ಯಾಲಯದ ಪ್ರತಿನಿಧಿಸುತ್ತಿರುವ ಕೊಡಗಿನ ಹೈದ ತೋರೆರ ದೇವಯ್ಯ 800 ಮೀಟರ್ ಓಟಲಿ ಬೆಳ್ಳಿ ಹಂಗೆ ರಿಲೇಲಿ ಚಿನ್ನದ ಪದಕ ಪಡ್ಕೊಂಡಳು. ಇವು ಜಿಲ್ಲೆನ ತೋರೆರ ಹರೀಶ್ ಸೀತಮ್ಮ ದಂಪತಿನ ಮಂಗ ಆಗಿಯಳು. ಪ್ರಧಾನಮಂತ್ರಿಯವರ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳ ನಿಯಮಬದ್ಧಗೊಳಿಸುವಿಕೆ ಯೋಜನೆಯಡಿ ಜಿಲ್ಲಾ ಸಂಪನ್ಮೂಲ ವ್ಯಕ್ತಿಗಳ ಆಯ್ಕೆಗೆ ಅರ್ಜಿ ಕರೆದಳು. ಈ ಯೋಜನೆಗೆ ಸಂಬಂಧಪಟ್ಟಂಗೆ ಸೂಕ್ತ ಫಲಾನುಭವಿಗಳನ್ನ ಗುರುತಿಸುವುದು, ಯೋಜನಾ ವರದಿ ಸಿದ್ದತೆ, ಘಟಕಗಳ ನೋಂದಣಿ ಮತ್ತು ಕೈ ಆಸರೆ ಬೆಂಬಲ ನೀಡಿಕೆ ಜಿಲ್ಲಾ ಮಟ್ಟಕ್ಕೆ ಜಿಲ್ಲಾ ಸಂಪನ್ಮೂಲ ವ್ಯಕ್ತಿಗಳಿಗೆ ಅರ್ಜಿ ಕರೆದಳು. ಆಸಕ್ತಿ ಇರುವ ಸಹಾಯಕ ಕೃಷಿ ನಿರ್ದೇಶಕರು ಜಂಟಿ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಿ ಅರ್ಜಿ ಹಾಕಕ್ಕೆ. ಭೂಮಾಪಕರ ಚಾಕರಿಗೆ ಆಯ್ಕೆ ಮಾಡಿಕೊಳ್ಳಿಕೆ ಆನ್ಲೈನ್ಲಿ ಅರ್ಜಿ ಕರೆದಿದ್ದು ಇದೇ ತಾರೀಕು 28 ಇಲಾಖಾ ಆಯುಕ್ತರ ಅಧಿಸೂಚನೆಯಂತೆ ಕೊಡಗು ಜಿಲ್ಲೆಗೆ 100 ಅಭ್ಯರ್ಥಿಗಳನ್ನ ಆಯ್ಕೆ ಮಾಡುವೆ. ಅರ್ಜಿ ಹಾಕಿಕೆ ಆಖೇರಿ ದಿನ ಬರುವ ತಿಂಗಳ ತಾರೀಕು 21 ಆಗಿದ್ದು ಹೆಚ್ಚಿನ ಮಾಹಿತಿಗೆ ಭೂ ದಾಖಲೆಗಳ ಉಪನಿರ್ದೇಶಕರ ಕಚೇರಿ ಮಡಿಕೇರಿ ಇಲ್ಲಿ ಪಡ್ಕೊಳಕ್ಕೆ. ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿ ವತಿಯಿಂದ ಮಡಿಕೇರಿನ ಬ್ಯಾರಿ ವೆಲ್ಫೇರ್ ಟ್ರಸ್ಟ್ ಸಹಕಾರದೊಟ್ಟಿಗೆ ಗೌರವ ಪ್ರಶಸ್ತಿ ಪ್ರದಾನ ಮತ್ತು ಪುರಸ್ಕಾರ ಜಂಬರ ಇದೇ ತಾರೀಕು 10 ಮಡಿಕೇರಿಯಲ್ಲಿ ನಡೆದಿದೆ. ಇಲ್ಲಿಗೆ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827223018. Breathe like a lion. Crouch like a tiger. Show the world the real man in you. Be the Toyota, the undisputed leader. Toyota Fortuner Legenda. Booking agi bheti kodi Palace Toyota near Kaveri Hall, CV Shankar Road, Madikeri. Call 7022671919. ವ್ಯಾಂಡಮ್ ನಿಂದ ಖರೀದಿ ಅಂದ್ರೆ ಮನೆಯೊಳಗೆ ಮಹಾಲಕ್ಷ್ಮಿ ಬಂದಂತೆ. ವ್ಯಾಂಡಮ್ ಎಂಟರ್ಪ್ರೈಸಸ್ ನಲ್ಲಿ ಎಲೆಕ್ಟ್ರಾನಿಕ್ಸ್ ಹಾಗೂ ಫರ್ನಿಚರ್ ಖರೀದಿಯ ಮೇಲೆ ವಿಶೇಷ ಆಫರ್ಗಳು, ಅಲ್ಲದೆ 0% ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ಕೂಡ ಇದೆ. ವ್ಯಾಂಡಮ್ ಎಂಟರ್ಪ್ರೈಸಸ್, ಬ್ರಾಂಕಿನ್ಸ್ ವ್ಯಾಲಿ, ಮಡಿಕೇರಿ. ಫೋನ್ 22557 1. ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸೆನ್ ಸಿಟಿ ಅರ್ಪಿಸುತ್ತಿದೆ ವಿಶ್ವದರ್ಜೆಯ ಗುಣಮಟ್ಟದ ಹೊಸ ಬಡಾವಣೆ, ಸೆನ್ ಸಿಟಿ ನ್ಯೂ ಟೌನ್. ಡಿಸಿ ಕನ್ವರ್ಟೆಡ್, ಡಿಟಿಸಿಪಿ ಅಪ್ರೂವ್ಡ್ ನಿವೇಶನಗಳು, ಎಲ್ಲವೂ ಅಭಿವೃದ್ಧಿಗೊಂಡಿದೆ. ಒಮ್ಮೆ ಭೇಟಿ ಕೊಡಿ ವಿಶ್ವದರ್ಜೆಯ ಮೊಟ್ಟ ಮೊದಲ ಬಡಾವಣೆ ಈಗ ನಿಮ್ಮ ಪ್ರಿಯ ಪಟ್ಟಣದಲ್ಲಿ. ಸೆನ್ ಸಿಟಿ ಸಂಪರ್ಕಿಸಿ 9243002323. ಮಡಿಕೇರಿ ಗಾಂಧಿ ಮೈದಾನದಲ್ಲಿ ಜನವರಿ 12 ನಡೆಯುತ್ತಿರುವ ಕಾವೇರಿ ವಸ್ತ್ರಸಿರಿ ಮೇಳದ ಮಳಿಗೆ 1 ಗೋಣಿಕೊಪ್ಪಲು ಬೈಪಾಸ್ ರಸ್ತೆಯಲ್ಲಿರುವ ಹ್ಯಾಪ್ವ್ಯಾಕ್ ಕೋಆಪರೇಟಿವ್ ಸೊಸೈಟಿ ವತಿಯಿಂದ ಜಿಲ್ಲೆಯಲ್ಲಿಯೇ ತಯಾರಿಸಲ್ಪಟ್ಟ ಕೈಮಗ್ಗ ಮತ್ತು ವಿದ್ಯುತ್ ಮಗ್ಗ ಉತ್ಪನ್ನಗಳು ರಿಯಾಯಿತಿ ದರದಲ್ಲಿ ಲಭ್ಯ. ಬನ್ನಿ ಖರೀದಿಸಿ, ನೇಕಾರರ ಏಳಿಗೆಗೆ ಕೈಜೋಡಿಸಿ. ಸಂಪರ್ಕಿಸಿ ಮೊಬೈಲ್ 9448849579. ಭಾರತೀಯ ರೇಡಿಯೋ ಹೌಸ್ನಲ್ಲಿ ಕ್ರಿಸ್ಮಸ್ ಅಂಡ್ ನ್ಯೂ ಇಯರ್ ಮೆಗಾ ಡಿಸ್ಕೌಂಟ್ ಸೇಲ್. ಎಲ್ಇಡಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಎಲ್ಲ ಎಲೆಕ್ಟ್ರಾನಿಕ್ ವಸ್ತುಗಳ ಮೇಲೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಸುಲಭ ಕಂತುಗಳ ಮೂಲಕ ಗೃಹೋಪಯೋಗಿ ವಸ್ತುಗಳಿಗಾಗಿ ಬನ್ನಿ. ಭಾರತೀಯ ರೇಡಿಯೋ ಹೌಸ್, ಹಿಲ್ ರೋಡ್, ಮಡಿಕೇರಿ, ಮೇನ್ ರೋಡ್, ಗೋಣಿಕೊಪ್ಪ. ಕೇರಳ ಕಣ್ಣೂರು ಜಿಲ್ಲೆಯ ಪಯ್ಯನೂರು ತಾಲೂಕು ಪೊರಕುನ್ನು ಗ್ರಾಮದ ಕಾಳೆಗಾಟು ಕುಟ್ಟಿಚಾತ ದೇವರ ವಾರ್ಷಿಕ ಉತ್ಸವ ಇದೇ ಜನವರಿ 10ರಂದು ನಡೆಯಲಿದೆ. 10ರಂದು ರಾತ್ರಿ ಕುರ್ದಿ ಪೂಜೆ ಮತ್ತು 11ರಂದು ಬೆಳಿಗ್ಗೆ ಕುಟ್ಟಿಚಾತ ತೆರೆ ಮಹೋತ್ಸವ ನಡೆಯಲಿದೆ ಎಂದು ಅಲ್ಲಿನ ಮುಖ್ಯಸ್ಥರಾದ ಸಂದೀಪ ತಂತ್ರಿ ಅವರು ತಿಳಿಸಿದ್ದಾರೆ. ಕೇಳುಗರಿ, ನಾಳೆ ಬೆಳಿಗ್ಗೆ 9 ಗಂಟೆಗೆ ಕೊಡವ ಸಿರಿ ಕಾರ್ಯಕ್ರಮದಲ್ಲಿ ಕೊಡಗರ ದಾವಕಾಡು ಒಂದು ಪರಿಚಯ, ಪೊನ್ನಂಪೇಟೆ ಅರಣ್ಯ ಮಹಾವಿದ್ಯಾಲಯದ ಡೀನ್ ಡಾ ಚೆಪ್ಪುಡಿರ ಜಿ ಕುಶಾರಪ್ಪ ಅವರಿಂದ. ಬಳಿಕ ಕೊಡಗರ ನಾಯಕಂಗ ಮಾಲಿಕೆಯಲ್ಲಿ ಕೈಯಂದಿರ ಅಪ್ಪಯ್ಯ ಅವರ ಕುರಿತು ಮಾತನಾಡುತ್ತಾರೆ ಡಾ ಭುವಿನೆಂಡ ನಂಜಮ್ಮ ಚಿನ್ನಪ್ಪ ಅವರು. ನಾಳೆ ಸಂಜೆ 5 ಗಂಟೆಗೆ ಯುವವಾಣಿ ಕಾರ್ಯಕ್ರಮದಲ್ಲಿ ಯುವಜನತೆಯ ಶಿಕ್ಷಣ, ಉದ್ಯೋಗ ಮತ್ತು ಕೌಶಲ್ಯ ಅಭಿವೃದ್ದಿ ಹಾಗೂ ವ್ಯಕ್ತಿತ್ವ ವಿಕಸನ ಕುರಿತು ಕಾರ್ಯಕ್ರಮ ಸರಣಿ ಮಾರ್ಗದರ್ಶಿ. ಇದರಲ್ಲಿ 2022ರಲ್ಲಿ ಬೇಡಿಕೆಯಲ್ಲಿರುವ ಡಿಜಿಟಲ್ ಕೌಶಲ್ಯಗಳು ಯಾವುವು ಮತ್ತು ಯಾವ ವಲಯದಲ್ಲಿ ಹೆಚ್ಚು ಉದ್ಯೋಗಗಳು ಸೃಷ್ಟಿಯಾಗಬಹುದೆಂಬ ಮುನ್ನೋಟ ನಡೆಸಿಕೊಡುತ್ತಾರೆ ಕೊಡಗು ಜಿಲ್ಲೆಯ ಅಗ್ರಣಿ ಬ್ಯಾಂಕ್ ಮುಖ್ಯಸ್ಥರಾದ ಆರ್ಕೆ ಬಾಲಚಂದ್ರ ಅವರು. ನಾಳೆ ರಾತ್ರಿ 9:05 ಅರೆಭಾಷಾಯಿ ಸಿರಿ ಯಕ್ಷಗಾನ ಕಲಾವಿದ ಜಬ್ಬಾರ್ ಸಮೋ ಅವರೊಂದಿಗೆ ನಡೆಸಿದ ಮಾತುಕತೆ ಭಾಗ 2 ಪ್ರಸಾರವಾಗಲಿದೆ. ಪ್ರಸ್ತುತಿ ಸುಬ್ರಾಯ ಸಂಪಾಜೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಅರೆಭಾಷಾ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಮಡಿಕೇರಿ. ಶ್ರೋತೃಗಳೇ ಗಮನಿಸಿ, ಇದೇ 17ರಂದು ಸೋಮವಾರ ಸಂಜೆ 5 ಗಂಟೆಗೆ ಮಹಿಳಾ ಲೋಕದಲ್ಲಿ ಪ್ರಸಾರವಾಗುವ ಪತ್ರಾಧಾರಿತ ಪತ್ರಕಾರಂಜಿ ಕಾರ್ಯಕ್ರಮದ ವಿಷಯ ಹೊಸ ವರ್ಷದಲ್ಲಿ ನಿಮ್ಮ ನಿರ್ಧಾರಗಳು. ವಿಷಯಾಧಾರಿತ ಸ್ವರಚಿತ ಕತೆ ಕವನಗಳಿಗೂ ಅವಕಾಶವಿದೆ. ಸಂಕ್ಷಿಪ್ತವಾದ ನಿಮ್ಮ ಬರಹಗಳು ನಮ್ಮ ಕೈ ಸೇರಲು ಇದೇ 13 ಕೊನೆಯ ದಿನ. ನಮ್ಮ ವಿಳಾಸ, ನಿಲಯ ನಿರ್ದೇಶಕರು, ಪತ್ರಕಾರಂಜಿ, ಮಹಿಳಾ ಲೋಕ ವಿಭಾಗ, ಆಕಾಶವಾಣಿ ಮಡಿಕೇರಿ, 571-201. ನಿತರ ಸುದ್ದಿ. ಮಕ್ಕಂದೂರು ಗ್ರಾಮದ ಬೋರ್ವೆಲ್ ಪೈಸಾರಿ ನಿವಾಸಿ ದಿವಂಗತ ಕುಂಜಿನಾಯಕ್ ಅವರ ಮಗ ಪರಮೇಶ್ವರ ಅವರು 56ನೇ ವರ್ಷ ಪ್ರಾಯದಲ್ಲಿ ಇಂದು ನಿಧನರಾಗಿದ್ದಾರೆ. ಪರಮೇಶ್ವರ ಅವರ ಅಂತ್ಯಕ್ರಿಯೆ ನಾಳೆ ಮಕ್ಕಂದೂರು ಗ್ರಾಮದ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ನಿಧನ ಸುದ್ದಿ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಕ್ವಿಕರ್ ಬಜಾರ್. ಕ್ವಿಕರ್ ಬಜಾರ್ನಲ್ಲಿ 1,000 ರೂಪಾಯಿಯಂತೆ 12 ಇಎಂಐ ಪಾವತಿಸಿ 14,000 ರೂಪಾಯಿ ಮೌಲ್ಯದ ವಸ್ತುಗಳನ್ನು ನಿಮ್ಮದಾಗಿಸಿ. ಕಂಡೀಷನ್ ಸಪ್ಲೈ. ಸಂಪರ್ಕಿಸಿ ಕ್ವಿಕರ್ ಬಜಾರ್ ಅಪೋಸಿಟ್ ಸೆಂಟ್ರಲ್ ಬ್ಯಾಂಕ್ ಕೊಯ್ನೂರ್ ರೋಡ್ ಮಡಿಕೇರಿ ಮತ್ತು ಅಪೋಸಿಟ್ ಡಿಸಿಸಿ ಬ್ಯಾಂಕ್ ನಾಪೋಕ್ಲು. ಕಾಲ್ 9900027-0049. ಸುದ್ದಿ ಸಮಾಚಾರ ಓದಿಯನ್ರುಳ್ಳ ಮಾಚಿಮಾಡ ಹರ್ಷ ದೇವಯ್ಯ. ಕೊಡವಪಾಜನ ಒಂದು ವಿಷಯ ಆಯ್ತು ಪಾಠ ಮಾಡುವ ನಿಟ್ಟಲು ಪೊನ್ನಂಪೇಟೆರ ಅಪ್ಪಚಕವಿ ವಿದ್ಯಾಲಯತ್ ನಿನ್ನಾಂದಿಂಜ ಅಧಿಕೃತ ಆಯ್ತು ಕೊಡವಪಾಜಲ ಪಾಠ ಪ್ರವಚನ ಶುರುವಾಯಿತು. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಮೂಲಕ ರಚನೆ ಮಾಡಿದ ತಜ್ಞಗಳ ಸಮಿತಿ ರಚನೆ ಮಾಡಿದ ಪುಸ್ತಕತರ ಆಧಾರತ್ ತರಬೇತಿ ಪಡೆದ ಉಪಾಧ್ರಿಯ ಅಂಜನೆ ಕ್ಲಾಸಿಂಜ ಕೊಡಿಯತ್ರ ಕ್ಲಾಸರ ಮಕ್ಕಳು ಕೊಡವಪಾಜಲ ಪಾಠ ಮಾಡುವ. ಕೊಡವಪಾಜನ ಅವರು ವಿಷಯ ಆಯ್ತು ಪಾಠತನ್ನು ಶುರು ಮಾಡುವಕ್ಕೂ ಮುಪ್ಪಡೆ ವಿದ್ಯಾಸಂಸ್ಥೆಯಲ್ಲೂ ನಿನ್ನಂದು ನಡೆದ ಮೊಳೆಯಿಡುವ ಕಾರ್ಯಕ್ರಮತ್ತು ತಕ್ಕ ಪರಂದ ಆಡಳಿತ ಮಂಡಳಿಯ ಅಧ್ಯಕ್ಷ ಮಂಡಚಂಡ ದಿನೇಶ್ ಚಿಟ್ಟಿಯಪ್ಪ ಕೊಡವಪಾಜನ ಅವರು ವಿಷಯ ಆಯ್ತು ಆಯ್ಕೆ ಮಾಡಿಯವ ಮಕ್ಕಕ್ಕೆ ಬೌಸಲು ಬಲ್ಯಮಟ್ಟತರ ಶಿಕ್ಷಣತರ ಕೂಟಕ್ಕೆ ನಲ್ಲ ಚಾಕ್ರಿಯು ಪಡೆದೋಕ್ ಅನುಕೂಲ ಆಪ ಇಕ್ಕಾಕಲೇ ಕೂಡಿಗೆರ ಪಕ್ಕವಳ ಚಿಕ್ಕಳು ವಾರತ್ ಕೊಡವಪಾಜಲ ಸ್ನಾತಕೋತ್ತರ ಪದವಿ ಕೂಡನಕ್ಕೆ ಗೋಣಿಕೊಪ್ಪ ಕಾವೇರಿ ಕಾಲೇಜಲ್ಲಿ ಕೊಡವಪಾಜನ ಐಚ್ಛಿಕ ವಿಷಯ ಆಯ್ತು ಅಧ್ಯಯನ ಮಾಡೋಕೆ ಅವಕಾಶ ಮಾಡಿಕೊಡ್ತಿತ್ತು ಎಂದು ಅರಿಚಿಟ್ಟಿತು. ಕೊಡವಪಾಜರ ಪಠ್ಯ ಅನುಷ್ಠಾನ ಸಮಿತಿರ ಸಂಚಾಲಕ ಮಾಚಿಮಾಡ ರವೀಂದ್ರ ತಕ್ಕ ಪರಂದಿತ್ತು ಸದ್ಯತ್ರ ಮಟ್ಟಿಗೆ ಜಿಲ್ಲೆಯ ಒಯಂಬದ ಸ್ಕೂಲಲ್ಲೂ ಕೊಡವಪಾಜನ ಅವರು ವಿಷಯ ಆಯ್ತು ಪಡಪುಚಿಡುವ ಕೊಡವಪಾಜನ ಅವರು ಪಾಠ ಆಯ್ತು ಪಡಪುಚಿಡುವಕ್ಕೆ ಪದ್ನಂಜಿ ಕಾಲ ನಡೆದ ಈ ಶ್ರಮ ಚರಿತ್ರೆಯಲ್ಲೂ ದಾಖಲಾಪ ವಿಷಯ ಎಂದು ಪೆರಮೆರ ತಕ್ಕ ಪರಂದಿತ್ತು. ಕಾರ್ಯಕ್ರಮಕ್ಕೆ ಪಠ್ಯಪುಸ್ತಕ ರಚನಾ ಸಮಿತಿರ ಸಂಚಾಲಕ ಕಾಳಿಮಡ ಮೋಟಯ್ಯ ವಿದ್ಯಾಸಂಸ್ಥೆಯ ಮುಖ್ಯ ಉಪಾಧ್ರಿ ಮಲ್ಚಿರ ತನುಜ ಕೂಡನಕ್ಕೆ ಅಕಾಡೆಮಿಯ ಸದಸ್ಯಂಗ ಮುಖ್ಯಪಟ್ಟವು ಹಾಜರಿಂಜತ್ತು. 60 ಬಯತ್ರ ಮೇಳದವಳು ಅವಶ್ಯಪಟ್ಟ ಹೆಂಗಕ್ಕೆ ಪಿನ್ನ ಕೋವಿಡ್ ಫ್ರಂಟ್ಲೈನ್ ವಾರಿಯರ್ಸ್ ಬಗ್ಗೆ ಇದೇ ಪತ್ತಲಿಂಜ ಬೂಸ್ಟರ್ ಡೋಸ್ ಕೊಡಪಕ್ಕ ಶುರು ಮಾಡುವ ಅಂದು ಆರೋಗ್ಯ ಸಚಿವ ಡಾ ಸುಧಾಕರ್ ಅಣಚಿ. ರಾಜ್ಯದ ಪಬ್ಬಿನೊಳು ಕೋವಿಡ್ ನ ಪುಡ್ತಕ್ಕು ಕಂಡುಬಪ್ಪ ಸಂಬಂಧ ಅಧಿಕಾರಿಗಳು ಕೂಡ ಸಭೆ ನಡೆಸಿತು. ಸುದ್ದಿಗಾರರು ಕೂಡ ತಕ್ಕ ಪರಂದ ಅವು ರಾಜ್ಯದ ಕೊರೋನಾ ಅಧಿಯಾಕತನಕ್ಕೆ ಅವಶ್ಯ ಮುಂಜಾಗ್ರತೆ ಕ್ರಮತ್ನ ಅಡ್ತಂಡಿತು. ಅಲ್ಲದೆ ಕೋವಿಡ್ ನಿರೋಧಕ ಚೂದು ಮತ್ತು ಆದ್ಯ ಡೋಸ್ ಕೊಡಪಲ್ಲಿ ರಾಜ್ಯ 99% ಪಿನ್ಯ ದಂಡನೆ ಡೋಸ್ ಕೊಡಪಲ್ಲಿ 80% ಸಾಧನೆ ಮಾಡಿತ್ತು. ಕೋವಿಡ್ ರ ಮುಂದನೆ ಅಲ್ಲಿನ ಅದುಪುಚಿಡುವಕ್ಕೆ ಸರ್ಕಾರ ಎಲ್ಲ ತರತರ ತಯಾರಿನ ಮಾಡಿಣಿತ್ತು ಎಂದು ಅರಿಚಿಟ್ಟಿತು. ಜಿಲ್ಲೆಯಲ್ಲಿ ಇಂದು 29 ಪುದಿಯ ಕೋವಿಡ್ ಪ್ರಕರಣ ವರದಿ ಅಪ್ಪಂಡ ಕೂಟಕ್ಕೆ ಪಾಸಿಟಿವಿಟಿ ಪ್ರಮಾಣ 1.18% ಆಯಿತು. ಚಂದ ಸಮಯತಿಂಜ ಜಿಲ್ಲೆಯಲ್ಲಿ ಕಮ್ಮಿ ಆಯ್ತಿಂಜ ಕೋವಿಡ್ ಪಾಸಿಟಿವಿಟಿ ಪ್ರಮಾಣ ಇದಕ್ಕ ಅಧಿಯಾಯಿತು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ನೆಹರು ಯುವ ಕೇಂದ್ರ, ಯುವ ಸಬಲೀಕರಣ ಪಿಂಚ ಕ್ರೀಡಾ ಇಲಾಖೆ ಕೂಡ್ನಕ್ಕೆ, ಬಾರಬಾರ ಸಂಘ ಸಂಸ್ಥೆಗಳು ಕೂಡು ಕೂಟತ್ತು, ಜಿಲ್ಲಾ ಮಟ್ಟದ ರಾಷ್ಟೀಯ ಯುವ ದಿನ ಕೂಡ್ನಕ್ಕೆ ಯುವ ಸಪ್ತಾಹ ಕಾರ್ಯಕ್ರಮ ಇದೇ 12 ಪಲಕ 10:30 ಮಡಿಕೇರಿಲುಳ್ಳ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕಾಲೇಜ್ ಸಭಾಬಾಡಿಯಲ್ಲಿ ಉದ್ಘಾಟನೆ ಅಪ್ಪ. ಸ್ವಾಮಿ ವಿವೇಕಾನಂದ ಎಂಡ ಪುಟ್ಟನ ನಾಳರ ಮಾರಿಪತ್ತು ನಡಪ ಈ ಕಾರ್ಯಕ್ರಮ ಜಿಲ್ಲಾಧಿಕಾರಿ ಡಾ ಸತೀಶ್, ನಗರಸಭೆ ಅಧ್ಯಕ್ಷಗಳನ್ನು ನೆರವಣ ಅನಿತಾ ಪೂವಯ್ಯ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕ್ಷಮಾ ಮಿಶ್ರಾ ಕೂಡ್ನಕ್ಕೆ ಖನಪಟ್ಟವು ಕೂಡಿಯಾಡುವ ಅಂದೇ ಮಧ್ಯಾಹ್ನ 1:30